ಮತ್ತು ನಮ್ಮ ಭೂಮಿಯನ್ನು ನಾವು ಅದರಿಂದನೇ ನಾವೆಲ್ಲ ಹುಟ್ಟೇವಿ, ಆ ಪೃಥ್ವಿ ಇಲ್ಲದೆ ಏನು ಇರಕ್ಕೆ ಸಾಧ್ಯ ಇಲ್ಲ ಅಂತ ಐತಿ ಮಾತು. ಹೌದಲ್ಲ ಸರ್, ಮಣ್ಣಿಲ್ಲದೆ ಬದುಕಕ್ಕ ಆಗುದಿಲ್ಲ ಸರ್. ಇವತ್ತು ನಾವು ಹಣ ತಿನ್ನಕ್ ಆಗುದಿಲ್ಲ, ಚಿನ್ನವನ್ನ ತಿನ್ನಕ್ ಆಗುದಿಲ್ಲ. ಆದ್ರೆ ದುರಂತ ಏನಂದ್ರ, ಯಾರ ಅತಿ ಅವಶ್ಯಕರ ನಮ್ಮ ಬದುಕಿಗೆ ರೈತ ಅವಶ್ಯ, ಆದ್ರೆ ಅವನ್ನ ನೆಗ್ಲೆಕ್ಟ್ ಮಾಡಿವ್ ನಾವು. ಈ ಇಡೀ ಪ್ರಪಂಚದ ದುರಂತ ಏನಂದ್ರ, ರೈತನಿಗೆ ಸಿಗಬೇಕಾದ ನ್ಯಾಯ ಸಿಕ್ಕಿಲ್ಲ. ಇವತ್ತಿಗೂ ನಾವು 21ನೇ ಶತಮಾನದಾಗ ನಾವು ಏನೆಲ್ಲ ವಿಜ್ಞಾನದ ಬೆಳವಣಿಗೆ ಆಗಿವಿ, ಆಕಾಶಕ್ಕೆ ಹಾರಾಡಿವಿ, ಎಲ್ಲ ಆಯ್ತು. ಆದ್ರೆ ಇವತ್ತು ರೈತ ಇನ್ನೂ ಬಡವನಾಗಿ ಅದಾನ. ಅವಾಗ ಈಗ ಒಂದು 5 ಕೂರು ಹೊಲ ಅದಂದ್ರೂ ಅವ ನೆಮ್ಮದಿಯಿಂದ ಬದುಕ್ತಾನ ಅನ್ನುವಂಥ ಪರಿಸ್ಥಿತಿ ಇವತ್ತಿಗೂ ಇಲ್ಲ. ಇದು ನಮ್ಮ ರಾಜಕೀಯ. ಮತ್ತೆ ಎಷ್ಟೋ ದೊಡ್ಡ ರೈತ ಅದಾರಂದ್ರು ಕೂಡ ಅವ್ರದ್ದು ಸಾಲ ಇದ್ದೇ ಇರ್ತದೆ. ಆಮೇಲೆ ಅವ್ರಿಗೆ ಅಂದ್ರೆ ಅವ್ರಿಗೆ ಈ ಬಡತನ ಆಗಲಿ ಅಥವಾ ಏನಾದ್ರೂ ಮತ್ತೆ ಸುತ್ತುವರಿದಿರ್ತಾರಂತ, ಅವ ಸಾಲ ಮಾಡಿ ಬಡ್ಡಿ ಕಟ್ಟಕ್ಕೆ ಅವನ ಪೀಕ್ ಬರ್ತಾ ಅಷ್ಟೇ ರೀ, ಗಂಟು ಹೋಗುದೇ ಇಲ್ಲ. ಉದಾಹರಣೆಗಳು, ಸಾಲಕ್ಕೆ ಹೊಲ ಮಾಡಿದಂತ ರೈತರನ್ನ ನಾನು ಸಾಕಷ್ಟು ನೋಡೇನ್ರಿ. ಈಗ ಜುಟ್ಟಲ್ ಅವ್ರೆ, ಅದು ಒಂದ್ ಮಾತೈತೆ ನೋಡ್ರಿ, ಒಕ್ಕಲಿಗ ಒಕ್ಕದಿರೆ ಬಿಕ್ಕೋದು ಜಗವೆಲ್ಲ ಅಂತ ಹೇಳಿ. ಅಂದ್ರೆ ಯಾವ ರೀತಿ ನಮ್ಮ ಈ ಒಕ್ಕಲಿಗ ಒಕ್ಕದೇ ಇದ್ರೆ ನಮ್ಮ ಇಡೀ ಜಗತ್ತು ಬಿಕ್ತದ, ಅವ ಬಿತ್ತಿ ಬೆಳಿದೇ ಇದ್ರೆ ಸಾಧ್ಯ ಇಲ್ಲ ಅಂತ ಒಂದು ಬಸವಣ್ಣವ್ರದ್ದು ವಚನದಾಗೈತಿ. ಭಿತ್ತಿ ಇಲ್ಲದೆ ಬರೆಯಬಹುದೇ ಚಿತ್ತಾರವ, ಭಿತ್ತಿ ಇಲ್ಲದೆ ಬರೆಯಬಹುದೇ ಚಿತ್ತಾರವ, ಭಿತ್ತಿ ಬೆಳೆಯಬಹುದೇ ಧರೆ ಇಲ್ಲದೆ ಅಂತ. ಧರೆ ಇಲ್ಲದೆ ಹೆಂಗ ಭಿತ್ತಿ ಬೆಳೆಯಕ್ ಸಾಧ್ಯ ಐತಿ? ಹೌದೌದು ಸರ್. ಅದೇ ರೀತಿ ಕುವೆಂಪು ಅವರು ಸಹಿತ ಒಂದು ಮಾತು ಹೇಳ್ತಾರೆ ಸರ್, ನಮ್ಮ ರೈತನ ಬಗ್ಗೆ. ಅಂದ್ರೆ ಏನು ಅಂತಂದ್ರೆ, ಅವ ಒಬ್ಬ ನಿರಂತರ ಕಾಯಕಯೋಗಿ. ರಾಜ್ಯಗಳುದಿಸಲಿ ರಾಜ್ಯಗಳಳಿಯಲಿ, ಹಾರಲಿ ಗದ್ದುಗೆ ಮುಕುಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ ಅಂತ ಹೇಳಿ. ವಾ ವಾ ವಾ. ನೇಗಿಲ ಹಿಡಿದ ಹೊಲಗಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ನೇಗಿಲ ಹಿಡಿದ ಹೊಲಗಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಈ ಹಬ್ಬದ ಸಾಧನವು. ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು, ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ, ಅಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು, ರಾಜ್ಯಗಳು ದಿಸಲಿ ರಾಜ್ಯಗಳಲ್ಲಿ, ಅಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಏನು ಅಂತಂದ್ರೆ, ನಮ್ಮ ದೇಶ ಕೃಷಿ ಪ್ರಧಾನವಾದಂಥ ದೇಶ. ಈ ರೈತ ಅನ್ನವ ನಮ್ಮ ಈ ಲೋಕಕ್ಕೆ ಅನ್ನ ನೀಡುವ ಅನ್ನದಾತ. ದೇವರಿಗೆ ನಾವು ಅನ್ನದಾತ ಅಂತೀವಿ, ಎರಡನೇ ದೇವರು ಅಂತಂದ್ರೆ ರೈತನೇ. ಅವ ಇವತ್ತು ಬಹಳ ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾನೆ. ನಿಜವಾಗಿ ಹೇಳಬೇಕು ಅಂತಂದ್ರೆ, ಅವ ಒಂದು ಹಾಲು ನಮ್ಮ ಮನೆಗೆ ತಂದು ಕೊಡಬೇಕಾದ್ರೆ ಬೆಳಗ್ಗೆ ಎದ್ದು ಅವ ಅಡವಿಗೆ ಹೋಗಿ ಹುಲ್ಲು ತಂದು ಅದನ್ನ ಹಸುವಿಗೆ ಹಾಕಿ, ಜೊತೆಗೆ ಅವಾಗಲೇ ಹಾಲು ಕರೆದು ಅದನ್ನ ಸಮಯೋಚಿತವಾಗಿ ನಮಗೆ ತಂದು ಮನೆ ಬಾಗಿಲಿಗೆ ಕೊಡ್ತಾನೆ. ಹೌದು, ಅದು 27 ರೂಪಾಯಿಗೆ ಹಾಲು. ಹಾಲು ಕ್ಯಾನ್ನಾಗ ತಂದು ಕೊಡ್ತಾನಲ್ಲ, ಅದ ಕೆಡದಾಗ ನೋಡ್ಕೋಬೇಕು. ಕೆಟ್ಟರೆ ನಾವು ತಗೋತೇವೇನ? ತಗೋದಿಲ್ಲ. ಮತ್ತೆ ಅವನಿಗೆ ಅದಕ್ಕೆ ಇದು ಇದ್ದೇ ಇರ್ತದೆ, ಮತ್ತೆ ಅದಕ್ಕೆ ಎಷ್ಟು ನುಕ್ಸಾನ ಆಗುವ ಪರಿಸ್ಥಿತಿ ಇರ್ತಾವ ಅಂತದೆಲ್ಲ ಇರ್ತದೆ.

ಆಮೇಲೆ ಒಂದೊಬ್ಬರು ರೈತರು ಕಾಡಿನಲ್ಲಿ ಇರ್ತಕ್ಕಂಥವ್ರು ಹೇಳ್ತಾ ಇದ್ರು, ಈಗ ಅವ್ರೆಲ್ಲ ಬೆಳೆದಿರ್ತಾರ, ಒಂದಷ್ಟು ದಿನ ಏನಾಗ್ತದೆ, ಏನೋ ಹಂದಿಗಳು ಬಂದು ಆ ಇಡೀ ಹೊಲನ ತಿಂದು ಹೋಗಿರ್ತವೆ. ಆಮೇಲೆ ಶೇಂಗಾ ಬೆಳೆದಿರ್ತಕೊಳ್ಳಿ, ಆ ಇಡೀ ಶೇಂಗಾನ ಎಲ್ಲ ತಿಂದು ಹೋಗಿರ್ತವೆ. ಆಮೇಲೆ ಈಗ ಆನೆಗಳು ಅವ್ ಬಂದು ಇಡೀ ಹಾಳೆ ಮಾಡಿ ಇಲ್ಲಿ ಬರ್ತಾವಲ್ರಿ. ನೈಸರ್ಗಿಕ ಒಂದು ವಿಕೋಪಗಳನ್ನು ಸಹಿತ ಎದುರಿಸಿ ರೈತ ತನ್ನ ಉತ್ಪಾದನೆಯನ್ನು ಮಾಡ್ತಾ ಇದ್ದಾನ. ಕಣ್ಣಿಗೆ ಕಾಣಲಾರ್ದಂತ ಎಷ್ಟೋ ವಿಪತ್ತುಗಳು ಆಮೇಲೆ ಸಮಸ್ಯೆಗಳು ರೈತರಿಗೆ ಬರ್ತಾವ. ಸಾಕಷ್ಟು ಸಮಸ್ಯೆಗಳು ರೈತರಿಗೆ ಅದಾವ್ರಿ. ಕಾರಣ ಏನಂದ್ರೆ ಪ್ರತಿ ವರ್ಷ ಏರಿಸುವಂತ ರಾಸಾಯನಿಕ ಗೊಬ್ಬರದ ಬೆಲೆ ಇರುತ್ತ. ಮೊದಲು ಏನು ನಮ್ಮ ಹಿರಿಯರು ಏನು ಮಾಡ್ತಿದ್ರು ಅಂದ್ರೆ, ನಮ್ಮ ಬೀಜ ನಾವು ಬಿತ್ತಿದ್ದೀವಿ, ನಮ್ಮ ಹೊಲದಾಗಿಂದ ಬೀಜನ ತೆಗೆದಿಟ್ಟು ಅವ್ನು ಬಿತ್ತಿದ್ದೀವಿ ನಾವು. ಇವತ್ತು ಅವು ಬೀಜ ಆಗಿ ಉಳಿದಿಲ್ಲ, ಈಗ ಅವ್ರು ಕೊಡೋದು ಬೀಜ ಮತ್ತೆ ಹೊಳೆ ಬೀಜ ಆಗೋದಿಲ್ಲ, ಅದು ಮತ್ತೆ ಅವ್ರ ತಲೆ ಬರಬೇಕು. ಇದು ಏನಾಗೈತೆ ಅಂದ್ರೆ ರೈತರಿಗೆ ದೊಡ್ಡ ಹೊರೆ ಆಗಿಬಿಟ್ಟು. ಆಮೇಲೆ ಅವನ್ನೆಲ್ಲ ತರಬೇಕು ತರಬೇಕು ಅಲ್ಲೇ ಹೋಗಿ ಕ್ಯೂ ಹಚ್ಚಬೇಕು ಅದನ್ನ ತರದ ಒಂದು ದೊಡ್ಡ ಸಾಹಸ. ರೈತ ನಿಜವಾಗಿಯೂ ಸಂಕಷ್ಟದೊಳಗದನ ಅವನ್. ಆಮೇಲೆ ಅದಕ್ಕೆ ಈ ಕೃಷಿ ಇಲಾಖೆ ಆಮೇಲೆ ಬೇರೆ ಬೇರೆ ಇಲಾಖೆಗಳು ಅದಾವಲ್ಲ, ಅವು ಕೂಡ ಆಮೇಲೆ ಕೃಷಿ ವಿಶ್ವವಿದ್ಯಾಲಯಗಳು ಇದಾವೆ, ಬೀಜ ನಿಗಮಗಳು, ಅವನ್ನೆಲ್ಲ ಕೂಡ ಅವರು ಕೂಡ ಇಂಥದಕ್ಕೆ ಜಾಸ್ತಿ ಒತ್ತು ಕೊಟ್ಟು ಯಾವ ರೀತಿ ಬಿತ್ತಿ ಬೆಳೆಯುವವರ ಅಳಲನ್ನ ಅವರು ಕಷ್ಟ ಅರ್ಥ ಮಾಡ್ಕೋಬೇಕಾಗಿತ್ತು, ಅದನ್ನ ಮುನ್ನೆಲೆಗೆ ತರಬೇಕಾಗಿದೆ. ಖಂಡಿತ ಖಂಡಿತ. ತಾವು ಏನು ಹೇಳಿದ್ರಿ, ರೈತರ ವಾಸ್ತವಿಕ ಸಮಸ್ಯೆಯನ್ನ ಅರ್ಥ ಮಾಡ್ಕೋಬೇಕು ಸರ್ಕಾರ ಮತ್ತು ಸಮಾಜ. ಈ ಕೃಷಿ ವಿಶ್ವವಿದ್ಯಾಲಯಗಳು ಅಂತ ರೈತರ ಹತ್ರ ಹೋಗಿ ನೋಡ್ಬೇಕದು, ಅದು ಅವ್ಗೆ ಅವ ಎಷ್ಟು ಖರ್ಚು ಮಾಡಿದ, ಎಷ್ಟು ಬಂತು, ಹಾಗಾದ್ರೆ ಅವ ಇದರಲ್ಲಿ ಬದುಕಕ್ ಸಾಧ್ಯತೆ ಐತೆ ಏನು, ಇದೆಲ್ಲ ಪರಾಮರ್ಶೆ ಅಧ್ಯಯನ ಆಗ್ಬೇಕು. ಇದು ಅಧ್ಯಯನ ಆಗ್ಬೇಕು, ಇದು ಅಧ್ಯಯನ ಮಾಡಿ ಸರ್ಕಾರಕ್ಕೆ ಒಪ್ಪಿಸ್ಬೇಕು. ಸರ್ಕಾರ ಇದಕ್ಕೊಂದು ಹೊಸ ಯೋಜನೆಯನ್ನು ತರಬೇಕು ರೈತರು. ಅವ್ರಿಗೆ ಬೇರೆ ಬೇರೆ ಈ ಕೃಷಿ ಪದ್ಧತಿಗಳು ಯಾವ ರೀತಿ ಅವರ ಆದಾಯವನ್ನು ಹೆಚ್ಚಿಗೆ ಮಾಡ್ಕೋಬಹುದು, ಅಥವಾ ಯಾವ ರೀತಿ ಬ್ಯಾಂಕ್ಗಳು ಕೂಡ ರೈತರ ನೆರವಿಗೆ ಬರಬಹುದು, ಇಂಥದ್ರ ಕುರಿತು ಕೂಡ ಆಲೋಚನೆ ಆಗ್ಬೇಕಂತ. ಈಗ ಸಾಕಷ್ಟು ರೈತರಿಗೆ ಸಾಲ ಕೊಡ್ತಾರೆ, ಆದ್ರೆ ಸಾಲ ಕೊಟ್ರು ಈ ನೈಸರ್ಗಿಕ ವಿಕೋಪದವಲ್ಲ ಇದರಿಂದ ಅವಾಗ ಬಚಾವ್ ಆಗಕ್ ಆಗೋದಿಲ್ಲ. ಸಾಲ ಹೊಳಿ ಸಾಲ ಹರಿಯೋದಾಗೋದಿಲ್ಲ, ಅವ್ಗೆ ಬಡ್ಡಿ ಕಟ್ಟೋದಾಗೋದಿಲ್ಲ ಒಮ್ಮೆ. ಖಂಡಿತ ಖಂಡಿತ. ಪರಿಸ್ಥಿತಿ ಅಲ್ಲಿ ಹಳ್ಳೂರವ್ರು ಹೇಳ್ದಂಗ ರೈತನಿಗೆ ಒಂದು ಅಂತಹ ಬೆಳೆ ವಿಮೆಯ ಸೌಲಭ್ಯ ಸರಿಯಾಗಿ ಮತ್ತು ಸಮರ್ಪಕವಾಗಿ ಸಿಗುವಂಗಾಗಬೇಕು. ಯಾಕಂತಂದ್ರೆ ಅದು ಒಂದು ಸಾಮಾಜಿಕ ಒಂದು ಭದ್ರತೆ, ಒಂದು ಬೆಂಬಲ. ಈ ರೀತಿ ಅವ ಇದನ್ನ ಮಾಡಿದ ಅಂದ್ರೆ ಒಂದು ಬೆಲೆ ಘೋಷಣೆ ಮಾಡಬೇಕು, ಅಥವಾ ಅವನ ನೈಸರ್ಗಿಕವಾಗಿ ಈ ರೀತಿ ಹಾನಿ ಆಯಿತು ಅಂತಂದ್ರೆ ಅವನ ಬೆಳೆಗೆ ಈ ವಿಮೆ ಇಂತಿಷ್ಟು ವಿಮೆ ಅಂತ ಅವನಿಗೆ ಮೊದಲೇ ಅದನ್ನು ನಿರ್ಧರಿಸಿ ಅದನ್ನು ಕೊಡುವಂಗಾಗಬೇಕು. ಈ ವ್ಯವಸ್ಥೆ ಬರಬೇಕು. ನಿಜವಾಗ್ಲೂ ಇವೆಲ್ಲ ಬರಬೇಕು ಅಂತಂದ್ರೆ ರೈತ ಮೊದಲು ಸಂಘಟಿತನಾಗಬೇಕು. ರೈತ ಅಸಂಘಟಿತ ಕಾರ್ಮಿಕನಾಗಿರುವುದರಿಂದನೇ ಇಷ್ಟೆಲ್ಲ ಸಮಸ್ಯೆ ಉದ್ಭವಿಸಿದ್ದಾವೆ ಏನೋ ಅಂತ ನನಗನ್ನಿಸ್ತದೆ. ನಿಜವಾಗಿ ನಾನು ಮತ್ತೆ ಹಳ್ಳೂರವರು ಒಂದ್ಸರ್ತೆ ಮೊನ್ನೆ ಎಸ್ ಆರ್ ಪಾಟೀಲ್ ಸಾಹೇಬರು ಅವ್ರ ಜೊತೆ ನಾವು ಚರ್ಚೆಗೆ ಇಳಿದ್ವಿ. ಅವಾಗ ಅವರು ಅಲ್ಲಿ ಹೇಳಿದರು, ಅಲ್ಲಿ ಸಣ್ಣ ರಾಷ್ಟ್ರ ಆದರೂ ಸಹಿತ ಅಲ್ಲಿ ಸರ್ಕಾರ ಬೀಜ ಮತ್ತು ಗೊಬ್ಬರವನ್ನು ಕೊಟ್ಟು ಎಲ್ಲ ರೈತನಿಗೆ ಬೇಕಾಗುವಂಥ ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ಅವನ ಉತ್ಪಾದನೆ ಹೆಚ್ಚಿಸ್ತದೆ. ಅವನು ಉತ್ಪಾದನೆಯಾದ ಸರಕುಗಳನ್ನು ಅವನು ಇರುವಲ್ಲಿಗೆ ಹೋಗಿ ಖರೀದಿ ಮಾಡ್ತದೆ, ಅದನ್ನು ಮಾರುಕಟ್ಟೆಗೆ ವ್ಯವಸ್ಥೆ ಮಾಡ್ತದೆ. ಇಂಥ ವ್ಯವಸ್ಥೆ ನಮ್ಮಲ್ಲಿ ಬರಬೇಕು. ಅಂದರೆ ಕೆಲವು ರಾಷ್ಟ್ರಗಳು ಈ ಥರ ಮಾಡ್ತಾ ಇದ್ದಾವೆ, ಯುರೋಪ್ ರಾಷ್ಟ್ರಗಳಲ್ಲಿ ಈ ಥರ ಇದೆ. ಆಮೇಲೆ ಬೆಳೆ ಪೂರ್ವ ನಿಗದಿ ಆಗಬೇಕು, ಇದು ಬೆಲೆ ಧಾನ್ಯಗಳಿಗೆ ದವಸ ಧಾನ್ಯಗಳಿಗೆ ಬೆಲೆ ಪೂರ್ವ ನಿಗದಿ ಆಗಬೇಕು, ಮೊದಲೇ ನಿಗದಿ ಆಗಬೇಕು. ಜೊತೆಗೆ ರೈತನಿಗೆ ಅವನ ಕುಟುಂಬದ ಎಲ್ಲ ಸದಸ್ಯರಿಗೆ ಒಂದು ಉಚಿತ ಆರೋಗ್ಯ ವ್ಯವಸ್ಥೆ, ಅವನ ಮಕ್ಕಳಿಗೆ ಒಂದು ಒಳ್ಳೆಯ ಉಚಿತ ಶಿಕ್ಷಣ ವ್ಯವಸ್ಥೆ, ಇವೆಲ್ಲ ಆಯಿದ್ರು ಅಂತಂದ್ರೆ ಇವತ್ತು ನಾವೇನು ನೋಡ್ತಾ ಇದ್ದೀವಲ್ಲ, ದಿನ ಬೆಳಗಾದರೆ ಅಥವಾ ಯಾವಾಗಲಾದರೂ ಒಂದು ಸರ್ತೇನಾದರೂ ರೈತರ ಆತ್ಮಹತ್ಯೆ ಅನ್ನುವಂಥ ಈ ಪದಗಳು ಇವು ಹೇಳ ಹೆಸರಿಲ್ಲದಂಗೆ ಮಾಯ ಆಗ್ತಾವಂತ ನಾನು ಅನ್ಕೊಂಡಿದ್ದೀನಿ. ಇದೊಂದು ನನ್ನ ವಿಚಾರ ಅಷ್ಟೇ. ಅಂದ್ರೆ ಅನೇಕ ಈ ರೈತರ ಸಮಸ್ಯೆಗಳ ಬಗ್ಗೆ ಅವ್ರನ್ನ ಮುನ್ನೆಲೆಗೆ ತಂದು ಈಗ ಯಾವ ರೀತಿ ನಾವು ಈ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ವಿಚಾರ ಸಂಕಿರಣಗಳನ್ನು ಮಾಡ್ತೀವಿ, ಆ ರೀತಿ ಈ ರೈತರ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ವಿಚಾರ ಸಂಕಿರಣಗಳು ಕೂಡ ಆಗ್ಬೇಕು ಜನಸಾಮಾನ್ಯರಿಗೆ. ಇದು ಅರ್ಥೈಸಬೇಕು. ಇನ್ನೊಂದು ಹೇಳ್ಬೇಕಾಯ್ತ್ರಿ, ಹೋರಾಟ ಮಾಡ್ತಾರ, ನಾ ಈ ವರ್ಷ ಬಿತ್ತುದಿಲ್ಲ ಅಂತ ಯಾರು ಅನ್ಕೊಂಡು ಖಂಡಿತ ಈ ಪೂರ್ತಿ ಪೂರ್ತಿ ಜಮೀನ್ನ ಬಿತ್ತುದಿಲ್ಲ ಈ ಸಲ, ಇದು ಹೋರಾಟ. ಅವಾಗ ಅವಾಗ ಎಚ್ಚರಿಕೆ ಬರ್ತ ಸರ್ಕಾರಕ್ಕೆ, ಅವಾಗ ಆ ಬಿತ್ತುನು ಇಕ್ಕಟ್ಟ ಸರ್ಕಾರ ಅವಾಗ ಮಾತುಕತೆ. ರೈತ ಸಂಘಟಿತನಾದಾಗ ಮಾತ್ರ ಇದು ಬರೋದಕ್ಕೆ ಸಾಧ್ಯ. ಯಾಕಂತಂದ್ರ ನೌಕರರು ಇವತ್ತು ಒಂದು ಏನೋ ಭತ್ತೆ ಕೊಡ್ಲಿಲ್ಲ ಅಂತಂದ್ರ ಮುಷ್ಕರ ಮಾಡ್ತಾರ. ಆದ್ರೆ ರೈತ ಅಸಂಘಟಿತ ಕಾರ್ಮಿಕನಾಗಿರೋದ್ರಿಂದ ಇದು ಅಸಾಧ್ಯ ಆಗ್ತಾ ಇದೆ. ಒಂದು ವೇಳೆ ರೈತನು ಸಹಿತ ಈ ವರ್ಷ ನಾ ಬಿತ್ತುದಿಲ್ಲ ಅಂತ ತಿಳ್ಕೊಂಡು ಸಂಘಟಿತನಾಗಿ ಘೋಷಣೆ ಮಾಡಿದ ಅಂದ್ರೆ ಪರಿಸ್ಥಿತಿ ಏನಾಗ್ತದೆ, ಸಾಮಾಜಿಕ ಪರಿಸ್ಥಿತಿ ಏನಾಗ್ತದೆ? ಅದನ್ನ ಸರ್ಕಾರ ಚಿಂತಿಸಬೇಕು. ರೈತ ಸಂಘಟನೆಗಳು ನಾಯಿ ಎಲ್ಲೆಂದರೆ ಹೇಳ್ರಿ ಎಲ್ಲೇ. ಈ ನಿಟ್ಟಿನಲ್ಲಿ ರೈತ ಸಂಘಟನೆಗಳು ಬಹಳ ಮೌನವಾಗಿವೆ. ಇದನ್ನ ನಾವು ಚರ್ಚೆಯ ಮುನ್ನೆಲೆಗೆ ತರಬೇಕಾಗ್ತದೆ. ಎಸ್ ಎಸ್ ಹಳ್ಳೂರ್ ಅವರೇ ಮತ್ತು ಹನುಮಂತ್ ಜುಟ್ಟಲ್ ಅವರೇ, ನಾವು ಈ ಕೆಲವು ನಮ್ಮ ಮಾತುಕತೆಯ ಮೂಲಕ ಕೃಷಿಕರ ಸಂಕಷ್ಟಗಳು ಏನಿದ್ದಾವೆ ಅದರಲ್ಲಿ ಯಾವ ರೀತಿ ಅವರಿಗೆ ಒಂದು ಪರಿಹಾರ ಕೊಡಬಹುದು, ಯಾವ ರೀತಿ ಅವರ ಸಮಸ್ಯೆಗಳನ್ನು ಮುನ್ನೆಲೆಗೆ ತಂದು ಅವರಿಗೆ ಒಂದು ಪರಿಹಾರ ಸಿಗುವಂತೆ ನಮ್ಮ ಅನೇಕ ಜನಪ್ರತಿನಿಧಿಗಳು ಮತ್ತು ಎಲ್ಲ ಸಮಾಜ ಯಾವ ರೀತಿ ಮಾಡಬೇಕು ಅಂತ ಅನ್ನುವಂಥ ಮಾತುಗಳನ್ನು ನಿಮ್ಮ ಕೆಲವು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ. ನಿಮಗಿಬ್ಬರಿಗೂ ನಮಸ್ಕಾರ. ಇದುವರೆಗೆ ಒಕ್ಕಲಿಗ ಒಕ್ಕದಿರೆ ಬಿಕ್ಕುವುದು ಜಗವೆಲ್ಲ ಚರ್ಚೆಯನ್ನು ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಬಸು ಬೇವಿನ ಗಿಡದ್, ಪ್ರಸ್ತುತಿ ನೆರವು ರಾಖಿ ಹಾನ್ಗಲ್. ಬೆಳುವಲದ ಮಡಿಯಲ್ಲಿ ಬೆವರ ಹನಿ ಬಿದ್ದಾಗ ಒಂದೊಂದು ಬೆವರ ಹನಿ ಮುತ್ತಾಯ್ತದೋ, ಶಾವಿಯ ಜ್ವಾಳದ ತೆನೆಯಾಯ್ತದೋ ಒಂದೊಂದು ಬೆವರ ಹನಿ ಮುತ್ತಾಯ್ತದೋ. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕೇಳೋಣ. ರಾಮದುರ್ಗ ತಾಲೂಕು ಹುಲಗುಂದದ ಕಸ್ತೂರಿ ವಾಮೂಷಣ್ಣವರ್ ಹಾಗೂ ಸಗಡಿಗರಿಂದ ಗೀಗಿ ಪದ. ಮಜ್ಜಿಗೆ ನೀನಗ ನಂಬಿಗೆ ಇಟ್ಟ ನಿನ್ನ ಸಾಂಬನು ಮ್ಯಾಲೆ ಈ ಪದಗಳನ್ನು ಕೇಳುತ್ತಿರುವಿರಿ. ಇದುವರೆಗೆ ರಾಮದುರ್ಗ ತಾಲೂಕು ಹುಲಗುಂದದ ಕಸ್ತೂರವ್ವ ಮೋಷನವರ್ ಹಾಗೂ ಸಂಗಡಿಗರಿಂದ ಗೀಗಿ ಪದಗಳನ್ನು ಕೇಳಿದಿರಿ. ಈಗ ಪೇಟೆ ಧಾರಣಿ ಪ್ರತಿ ಕ್ವಿಂಟಲ್ಗೆ. ಗದಗ ಮಾರುಕಟ್ಟೆಯೊಳಗೆ ಕಡಲೆಕಾಳು 2,739 ರೂಪಾಯಿಯಿಂದ 4,940 ರೂಪಾಯಿ. ಉದ್ದಿನಕಾಳು 2,060 ರೂಪಾಯಿಯಿಂದ 5,880 ರೂಪಾಯಿ. ಧನಿಯಾ 10,012 ರೂಪಾಯಿಯಿಂದ 11,268 ರೂಪಾಯಿ. ಅಲಸಂದೆ 5,412 ರೂಪಾಯಿಯಿಂದ 6,380 ರೂಪಾಯಿ. ಎಳ್ಳು 4,300 ರೂಪಾಯಿಯಿಂದ 9,505 ರೂಪಾಯಿ, ಹೆಸರುಕಾಳು 1,729 ರೂಪಾಯಿಯಿಂದ 6,969 ರೂಪಾಯಿ, ಶೇಂಗಾ ಗೆಜ್ಜೆ ಶೇಂಗಾ 3,789 ರೂಪಾಯಿಯಿಂದ 7,930 ರೂಪಾಯಿ, ಬಿಳಿ ಜೋಳ 1,014 ರೂಪಾಯಿಯಿಂದ 2,457 ರೂಪಾಯಿ, ಮೆಕ್ಕೆಜೋಳ ಸ್ಥಳೀಯ 1,789 ರೂಪಾಯಿಯಿಂದ 2,029 ರೂಪಾಯಿ, ಕುಸುಬೆ 4,669 ರೂಪಾಯಿಯಿಂದ 4,829 ರೂಪಾಯಿ, ಸೂರ್ಯಕಾಂತಿ 2,624 ರೂಪಾಯಿಯಿಂದ 6,256 ರೂಪಾಯಿ, ತೊಗರಿ 3,513 ರೂಪಾಯಿಯಿಂದ 3,877 ರೂಪಾಯಿ, ಗೋಧಿ 1,469 ರೂಪಾಯಿಯಿಂದ 3,624 ರೂಪಾಯಿ. ಇನ್ನು ಬಾಗಲಕೋಟೆ ಮಾರುಕಟ್ಟೆಯೊಳಗೆ